ದೇವಿಯೇ ಕಂಡಿ ನಿನ್ನ ಮಡಿಲಲ್ಲಿ ಅಂತ ದೃಶ್ಯ ನಾಡದೇವಿಯೇ ಕಂಡಿ ನಿನ್ನ ಮಡಿಲಲ್ಲಿ ಅಂತ ದೃಶ್ಯ ನೋವು ನಗೆಯ ಸಮ್ಮಿಶ್ರದಲ್ಲಿ ಎದೆಯಾಯಿತದಕ್ಕೆ ವಶ ಒಂದೆದೆಯ ಹಾಲ ಕುಡಿದವರ ನಡುವೆ ಎಷ್ಟೊಂದು ಭೇದ ತಾಯಿ ಒಂದೆದೆಯ ಹಾಲ ಕುಡಿದವರ ನಡುವೆ ಎಷ್ಟೊಂದು ಭೇದ ತಾಯಿ ಒಂದೇ ನೆಲದ ರಸ ಹೀರಲೇನು ಸಿಹಿ ಕಹಿಯ ರುಚಿಯ ತಾಯಿ ನಾಡದೇವಿಯೇ ಕಂಡೆ ನಿನ್ನ ಮಡಿಲಲ್ಲಿ ಅಂಥ ದೃಶ್ಯ ಕತ್ತಲಲ್ಲಿ ಕಂಗೆಟ್ಟು ಎಡವಿ ತಡವರಿಸುತ್ತಿರಲು ಮಂದಿ ಕಡೆಗಣಿಸುತ್ತವರ ನಡೆದಿರುವ ನೊಪ್ಪ ಸ್ವಹಿತಕ್ಕೆ ಹಿಡಿದು ದೊಂದಿ ಸಂಸ್ಕಾರವಿಲ್ಲ ಹೆಣಕೆಂದು ತಲೆಗೆ ಕೈ ಹೊತ್ತ ಬಡವನೊಪ್ಪ ತಾನು ಆಚರಿಸುತ್ತಿರುವ ವೈಭವದ ಹುಟ್ಟು ಹಬ್ಬ ನಾಡದೇವಿಯೇ ಕಂಡೆ ನಿನ್ನ ಮಡಿಲಲ್ಲಿ ಅಂತ ದೃಶ್ಯ ವಿರದ ಹಸುಳೆಗಳ ತಬ್ಬಿ ಅಳುತ್ತಿರುವ ತಾಯ ಕಂಡೇ ದುಃಖ ಪೂರವು ಕುಕ್ಕಿ ಮೊರೆಯೇ ಕೊಚ್ಚಿತ್ತು ಬಾಳದಂಡೇ ನರ ನನ್ನೆ ಗಾಳವಾಗಿಸಿವೆ ಬಾಳ ನೀರಲ್ಲಿ ನರಿಗಳೆಷ್ಟೋ ನನ್ನೆ ಕಾಳವಾಗಿಸಿವೆ ಬಾಳ ನೀರಲ್ಲಿ ನರಿಗಳೆಷ್ಟೋ ನಾವೆಲ್ಲ ಒಂದೆನ್ನುವ ಸತ್ಯ ಮೆಟ್ಟಿದ ನಾಡಿನರಿಗಳೆಷ್ಟೋ ನಾಡದೇವಿಯೇ ಕಂಡೆ ನಿನ್ನ ಮಡಿಲಲ್ಲಿ ಅಂಥ ದೃಶ್ಯ